ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಋತುಚಕ್ರದ ಸಾಮಾನ್ಯ ತೊಂದರೆಗಳು ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಅನಸೂಯಾ ದೇವಿ ಅವರೊಡನೆ ಸಂದರ್ಶನ. ಡಾಕ್ಟರ್ ಅನಸೂಯಾ ದೇವಿ ಅವರೇ ನಮಸ್ಕಾರ. ನಮಸ್ಕಾರ. ಮಹಿಳೆಯರಲ್ಲಿ ಸಹಜವಾದಂತಹ ಒಂದು ಪ್ರಕ್ರಿಯೆ ಅಂತಂದ್ರೆ ಋತುಚಕ್ರ ಎನ್ನುವಂತಹದ್ದು. ಇದರಲ್ಲಿಯೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇದೆ ಎನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣಗಳು ಏನೇನು ಹಾಗೂ ಏನೇನು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಹಾಗೂ ಯಾವ ರೀತಿ ಆಯುರ್ವೇದ ರೀತಿಯಲ್ಲಿ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು, ಈ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು ಹೇಳಿ. ಈ ಸಹಜ ಪ್ರಕ್ರಿಯೆ ಋತುಚಕ್ರ ಎನ್ನುವಂತಹದ್ದು, ಇದು ನಾರ್ಮಲ್ ಅಥವಾ ಒಂದು ಸಹಜವಾಗಿ ಹೇಗೆ ನಡೆಯುವಂತಹದ್ದು? ನಾರ್ಮಲ್ ಆಗಿ ಈ ಮುಟ್ಟಾಗುವಂತದ್ದು 28-35 ದಿನದ ಅಂತರದಲ್ಲಿ ಆಗ್ಬೇಕು. ಸಾಮಾನ್ಯವಾಗಿ ಒಂದೆರಡು ದಿನ ಆಚೆ ಈಚೆ ಆದ್ರೆ ಏನ್ ತೊಂದ್ರೆ ಇಲ್ಲ, ಆದ್ರೆ ಇದೊಂದು ಆವರೇಜ್ ಅಂತ ಹೇಳಿ ನಾವು ಇಟ್ಕೊಳ್ಬಹುದು. ಅದರಲ್ಲೂ ಎಷ್ಟು ದಿನ ಹೋಗ್ಬೇಕು, ಸ್ರಾವ ಎಷ್ಟು ದಿನ ಇರಬೇಕಂತ ಹೇಳಿ ಕೇಳಿದ್ರೆ 3-7 ದಿನದವರೆಗೆ, ಅದು ಸ್ರಾವ ಹೊಂದಿಕೊಂಡು 3-7 ದಿನದವರೆಗೆ ಹೋಗ್ಬಹುದು. ಇನ್ನು ಸ್ರಾವದಲ್ಲೂ ಕೆಂಪು ಅಥವಾ ಮೆರೂನ್ ಏನ್ ಹೇಳ್ತೇವೆ, ಸ್ವಲ್ಪ ಗಾಢ ಕೆಂಪು ವರ್ಣದ್ದು, ಮತ್ತೆ ತುಂಬಾ ಗಟ್ಟಿಗಟ್ಟಿ ಇಲ್ಲದಿರುವಂತಹದ್ದು, ಎಂತ ಹೇಳ್ತೇವೆ ನಾವು, ಕ್ಲಾಟ್ಸ್ ಇಲ್ಲದೆ ಇರುವಂತಹದ್ದು, ದುರ್ಗಂಧ ಇಲ್ಲದೆ ಇರುವಂತಹ ಸ್ರಾವ, ಮತ್ತೆ ಈ ಬಟ್ಟೆಗೇನಾದ್ರೂ ಕಲೆ ಆದ್ರೆ ಸುಲಭವಾಗಿ ವಾಶ್ ಆಗ್ಬೇಕು, ಸುಲಭವಾಗಿ ಅದು ತೊಳೆಯುವಂತಿರ್ಬೇಕು, ಇದು ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತದ್ದು. ಇದರೊಂದಿಗೆ ಯಾವುದೇ ಡಿಸ್ಕಂಫರ್ಟ್ ಅಂದ್ರೆ ವೇದನೆ ಆಗ್ಲಿ ಅಥವಾ ಕೆಲಸ ಮಾಡ್ಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿಗಳು ಮುಟ್ಟಾಗುವಾಗ, ಸಹಜವಾಗಿ ಮುಟ್ಟಾಗುವಾಗ ಇರಬಾರ್ದು. ಸರಿ, ಈಗ ಪ್ರಾರಂಭಿಕ ದಿವಸಗಳಲ್ಲಿ ಅಂದ್ರೆ ಹುಡುಗಿ ಮೈ ನರೆಯುವಂತಹದ್ದು ಅಥವಾ ಋತುಚಕ್ರ ಪ್ರಾರಂಭದ ದಿವಸಗಳು ಹೇಗಿರ್ತವೆ, ಇತ್ತೀಚಿನ ಒಂದು ಬದಲಾವಣೆಗಳು ಏನೇನು ಆಗ್ತಾ ಇವೆ? ಮುಂಚೆಲ್ಲ ನಾವು ನೋಡ್ತಿದ್ದೆವು ಸುಮಾರಾಗಿ ಒಂದು 11 ವರ್ಷದ ಮೇಲೆ, 11 ವರ್ಷನೂ ಬೇಗ ಅಂತ ಹೇಳಿ ಹೇಳ್ತಿದ್ದೇವಾಗ, ಒಂದು 13 ನಂತರ 17 ವಯಸ್ಸಿನ ಒಳಗಡೆ ಋತುಚಕ್ರ ಪ್ರಾರಂಭವಾಗ್ತಿತ್ತು. ಆದ್ರೆ ಈಗಿನ ಟ್ರೆಂಡ್ ಏನಂತ ಹೇಳಿದ್ರೆ, ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ, ಒಂದನೇ ಕ್ಲಾಸ್ ಹುಡುಗಿಯರಂದ್ರೆ 7 ವರ್ಷ ಆಯ್ತಷ್ಟೇ, 7-9-10 ವರ್ಷದ ಮಕ್ಕಳು ಕೂಡ ಮೈನೆರಿತಾ ಇದ್ದಾರೆ. ಇದೊಂದು ಅಲಾರ್ಮಿಂಗ್ ಫೀಚರ್ ಅಂದ್ರೆ, ಇದನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ನಾವು ತಗೊಳ್ಬೇಕಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ, ನಮ್ಮ ಮಹಿಳೆಯರಲ್ಲಿ ಈ ಅಂಡಾಣು ಅನ್ನೋದು ಎಗ್ಗಿದೆಯಲ್ಲ, ಅದು ಲಿಮಿಟೆಡ್ ಇರುವಂತದ್ದು. ಬೇಗ ಮೈನರಿದ್ರೆ ಮುಟ್ಟು ನಿಲ್ಲುದನ್ನು ಬೇಗ ಆಗಿರ್ತದೆ. ಒಬ್ಬ ವ್ಯಕ್ತಿಯ ಜೀವಮಾನದಲ್ಲಿ ಇಷ್ಟೇ ಅಂಡಾಣು ಉತ್ಪತ್ತಿ ಆಗಬೇಕು ಅಂತ ಲೆಕ್ಕ ಹೌದು, ಇಂತಿಷ್ಟು ಅಂತ ಇರ್ತದೆ ಒಬ್ಬರ ಒಂದು ವ್ಯಕ್ತಿಯ ಒಂದು ಜೀವಮಾನದಲ್ಲಿ. ಅದು 80-90 ವಯಸ್ಸುವರೆಗೆ ಮುಟ್ಟು ಆಗುದಿಲ್ಲ. ಸಾಮಾನ್ಯವಾಗಿ ಒಂದು 13-14 ವಯಸ್ಸಿಗೆ ಶುರುವಾದ್ರೆ ಒಂದು 45-50 ವಯಸ್ಸಿನಲ್ಲಿ ಮುಟ್ಟು ನಿಲ್ತದೆ. ಇನ್ನೀಗ ಬೇಗ ಆದ್ರೆ ಅದೇ ರೀತಿ ಬೇಗ ನಿಲ್ಲುವ ಸಾಧ್ಯತೆಗಳು ಇವೆ. ಈಗಿನ ಕಾಲದಲ್ಲಂತೂ ನಾವೆಲ್ಲ ತಡವಾಗಿ ಮದುವೆ ಆಗ್ತೇವೆ ಅಲ್ವಾ, ನಮ್ಮ ಕರಿಯರ್ ಅಂತ ಹೇಳಿ ನಾವು ಓದು ಮತ್ತು ನಮ್ಮ ಕೆಲಸಗಳಲ್ಲಿ ಉದ್ಯೋಗದಲ್ಲಿ ತೊಡಗಿರುವ ಕಾರಣ ಸ್ವಲ್ಪ ಲೇಟ್ ಆಗಿ ಮದುವೆ ಆಗ್ತೇವೆ. ಸೊ ಬೇಗ ಎಲ್ಲಿಯಾದ್ರೂ ಮುಟ್ಟಾಗಿದ್ದಿದ್ರೆ ಬೇಗ ನಿಲ್ಲುವ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೊಂದು ಚಾಲೆಂಜ್ ಇರಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಸರಿ, ಈಗ ಮುಟ್ಟಿನ ಪ್ರಾರಂಭದ ಹಂತಗಳಲ್ಲಿ ಅಥವಾ ಮುಟ್ಟಿಗಿಂತ ಮೊದಲು ಏನೇನು ಸಮಸ್ಯೆಗಳು ಬರ್ತವೆ? ನಾರ್ಮಲಿ ಇರುವುದಿಲ್ಲ ಸಮಸ್ಯೆಗಳು, ಏನಿರುವುದಿಲ್ಲ. ಮುಟ್ಟಂದ್ರೆ ಒಂದು ಸಹಜವಾದ ಒಂದು ಕ್ರಿಯೆ ಆಗಿರ್ತದೆ. ಆದ್ರೆ ಕೆಲವರಲ್ಲಿ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳಿ ನಾವು ಹೇಳ್ತೇವೆ, ಮುಟ್ಟಿನ ಮುಂಚೆ ಸ್ವಲ್ಪ ಖಿನ್ನತೆ, ಕಿರಿಕಿರಿ ಅನ್ಸೋದು, ವಿನಾಕಾರಣ ಅಳ್ಳಿಕೆ ಶುರು ಮಾಡೋದು, ಜೋರಾಗಿ ಗಟ್ಟಿಯಾಗಿ ಕಿರುಚಾಡೋದು, ಅಥವಾ ಇದು ಏನ್ ಹೇಳಿದ್ರು ಸಮಾಧಾನ ಇಲ್ಲ, ಏನ್ ಮಾಡಿದ್ರು ಸಮಾಧಾನ ಇಲ್ಲ, ಒಂಥರ ಗುರ್ರ ಅಂತ ಹೇಳಿ ಕೋಪದಿಂದ ಇರುದು, ಯಾವಾಗ ನೋಡಿದ್ರು ಅಸಮಾಧಾನ. ಆ ಸಮಯದಲ್ಲಿ ಸ್ವಲ್ಪ ಅಸಮಾಧಾನವಾಗಿ ಕಾಣ್ಬೋದು ಆ ಮಹಿಳೆ ಅಥವಾ ಹುಡುಗಿ. ಮನೆಯವರು ಹೇಳ್ತಾರೆ, ಅಥವಾ ಗಂಡ ಅಥವಾ ತಂದೆ ಅಥವಾ ಅಣ್ಣ ತಮ್ಮಂದಿರಿದ್ರೆ, ಮಕ್ಕಳಿದ್ರೆ ಹೇಳ್ತಾರೆ, ಅಯ್ಯೋ ಅಮ್ಮನ ಹತ್ರ ಈ ಟೈಮಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವ್ರು ತುಂಬಾ ಕಿರಿಕಿರಿ ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದನ್ನ ನಾವು ನೋಡ್ಬೋದು, ಹೆಚ್ಚಾಗಿ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಅದಲ್ಲದೆ ಸ್ತನಗಳು, ಕೈಕಾಲೆಲ್ಲ ಭಾರ ಅಂತ ಎನಿಸುವಂತದ್ದು, ಶರೀರವೇ ಭಾರ ಅಂತ ಎನಿಸುದು, ಅಥವಾ ತುಂಬಾ ಸುಸ್ತು, ತುಂಬಾ ನಿತ್ರಾಣ, ಏನು ಮಾಡುದು ಬೇಡ ಅಂತ ಹೇಳಿ ಒಂದು ಎನಿಸುವಂತದ್ದು ಇರ್ಬೋದು. ಇದಕ್ಕೆ ನಾವು ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳಿ ಹೇಳ್ತೇವೆ. ಇದನ್ನು ಕಡಿಮೆ ಮಾಡ್ಕೋಬಹುದು. ಇದನ್ನು ನಾವು ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್, ವ್ಯಾಯಾಮ, ಶಾರೀರಿಕ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರದ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡುವುದು, ಸ್ವಲ್ಪ ನೀರು ನಾರುಯುಕ್ತ ಆಹಾರ ಸೇವನೆ ಮಾಡಿದ್ರೆ ಇದನ್ನು ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟಬಹುದು, ಅಥವಾ ಮೈಲ್ಡ್ ಆಗಿದ್ರೆ ಸಂಪೂರ್ಣವಾಗಿ ಅದನ್ನು ನಿಯಂತ್ರಿಸಿಕೊಳ್ಬಹುದು. ಪ್ರೀಮೆನ್ಸ್ಟ್ರಲ್ ಸಿಂಡ್ರೋಮ್ ಈ ಅಧಿಕ ಸ್ರಾವ, ಕಡಿಮೆ ಸ್ರಾವ ಮತ್ತು ಆಗದೆ ಇರುವಂತಹದ್ದು, ಇದರ ಬಗ್ಗೆ ಹೇಳಿ ನೋಡಿ. ಈಗ ಪ್ರಾಕೃತಿಕವಾಗಿ ಸಹಜವಾಗಿ ಆಗ್ತಾ ಇದ್ರೆ ಅಧಿಕ ಸ್ರಾವದ ಸಮಸ್ಯೆ ಅಥವಾ ಅಲ್ಪಸ್ರಾವ ಅನಾರ್ಥವಾದ ಸಮಸ್ಯೆ ಕಾಣುವುದಿಲ್ಲ. ಆದ್ರೆ ಕೆಲವರಲ್ಲಿ ಇತ್ತೀಚಿನ ದಿನದಲ್ಲಂತೂ ತುಂಬಾ ಜನರಲ್ಲಿ ಈ ಸಮಸ್ಯೆಗಳು ಕಂಡು ಬರ್ತಾ ಇವೆ. ಅಧಿಕ ಸ್ರಾವ ಅಂತ ಹೇಳಿದ್ರೆ ಸಾಧಾರಣ ಈಗ ನಾರ್ಮಲ್ ಅಂತ ಹೇಳಿ ನಾನು ಹೇಳಿದ್ದೇನೆ, 7 ದಿನದ ವರೆಗಿನ ಸ್ರಾವ. ಇದು 7 ದಿನಕ್ಕಿಂತಲೂ ಮುಂದೆ ಎಕ್ಸ್ಟೆಂಡ್ ಆಗ್ಬಹುದು, 15 ದಿನದವರೆಗೆ ಹೋಗ್ಬಹುದು, ಅಥವಾ 3 ದಿನ ಕಾಣಿಸ್ಕೊಳ್ಳುದು, ಮತ್ತೆ ಜೋರಾಗಿ 4-5 ದಿನ ಬಿಟ್ಟು ಪುನಃ ತುಂಬಾ ಅಧಿಕವಾಗಿ ಸ್ರಾವ ಶುರು ಆಗ್ಬಹುದು, ಬಿಟ್ಟು ಬಿಟ್ಟು ಆಗ್ಬಹುದು. ಮತ್ತೆ ಅಧಿಕ ಅಂತ ಹೇಳಿ ಹೇಳಲಿಕ್ಕೆ ಇನ್ನೊಂದು ಮುಖ್ಯ ಇದು ಏನ್ ಹೇಳ್ತೇವೆ ನಾವು, ಒಂದು ಸಿಂಪ್ಟಮ್, ಗಂಟೆಗೊಮ್ಮೆ ಬಟ್ಟೆ ಬದಲಿಸುವಂತಹ ಒಂದು ಪರಿಸ್ಥಿತಿ, ಅಥವಾ ರಾತ್ರಿ ಎದ್ದು ಆಗಾಗ ಬಟ್ಟೆ ಬದಲಿಸುವಂತಹ ಪರಿಸ್ಥಿತಿ, ಕೂತು ಹೇಳಲಿಕ್ಕೂ ಸಮಯ ಇಲ್ಲದಿರುವುದು, ಅಷ್ಟು ಅಧಿಕವಾಗಿ ಸ್ರಾವ ಇರುವಂತಹದ್ದು. ಇದರಿಂದ ಸುಸ್ತು, ನಿತ್ರಾಣ ಅಥವಾ ತಲೆ ತಿರುಗುವಂಥದ್ದು, ರಕ್ತಹೀನತೆ ಕಂಡು ಬರುವುದು, ಇಂಥದ್ದೆಲ್ಲ ಇದ್ರೆ ನಾವು ಅಧಿಕ ರಕ್ತಸ್ರಾವ ಅಂತೇಳಿ ಹೇಳ್ತೇವೆ. ಇದಕ್ಕೆ ಕಾರಣ ಎಂತ, ಕಾರಣವನ್ನು ನಾವು ಹುಡುಕುದಾದ್ರೆ ಮುಖ್ಯವಾಗಿ ಹಾರ್ಮೋನ್ನ ಏರುಪೇರಿನಿಂದ ಇದನ್ನ ನಾವು ಕಾಣ್ತೇವೆ. ಗರ್ಭಕೋಶದಲ್ಲಿ ಗಡ್ಡೆಗಳಿದ್ರೆ ಅಥವಾ ಏನಾರು ಸಿಸ್ಟ್ಗಳಿದ್ರೆ ಇಂತಹ ಸ್ರಾವಗಳನ್ನು ನಾವು ನೋಡಬಹುದು. ಆನೋವ್ಯುಲೇಟರಿ ಸೈಕಲ್, ಈಗ ಹಾರ್ಮೋನಲ್ ಅಂತ ನಾನು ಹೇಳಿದೆ, ಹಾರ್ಮೋನಲ್ ಅಂತ ಹೇಳಿದ್ರೆ ಮುಖ್ಯ ನಾವು ಅದರಲ್ಲಿ ನೋಡುದು ಅಂಡಾಣು ಬಿಡುಗಡೆ ಸಮಯಕ್ಕೆ ಸರಿಯಾಗಿ. ನಾರ್ಮಲ್ಲಿ ಒಂದು ಮಧ್ಯದಲ್ಲಿ, ಋತುಚಕ್ರದ ಮಧ್ಯದಲ್ಲಿ 14-16 ದಿನದೊಳಗೆ ಅಂಡಾಣು ಬಿಡುಗಡೆ ಆಗ್ಬೇಕು ಅಂತ ಕ್ರಮ. ಆದ್ರೆ ಇದನ್ನು ಹೊರತುಪಡಿಸಿ ಅಂಡಾಣು ಬಿಡುಗಡೆನೆ ಆಗ್ಲಿಲ್ಲ, ಹಾರ್ಮೋನ್ನ ಸಮಸ್ಯೆಯಿಂದ ಅಂಡಾಣುವೇ ಬಿಡುಗಡೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳಲ್ಲಿ ಅಧಿಕ ರಕ್ತಸ್ರಾವ ಆಗುವ ಸಾಧ್ಯತೆಗಳಿವೆ. ಇದಲ್ಲದೆ ಈಗ ಗರ್ಭಸ್ರಾವ ಆಗಿದ್ದಿದ್ರೆ, ಗರ್ಭಿಣಿ ಆಗಿದ್ದು ತಿಳಿಯದೆ ಗರ್ಭಸ್ರಾವ ಆಗಿರ್ಬೋದು, ಅಥವಾ ತಿಳಿದುಕೊಂಡಿದ್ದು ಗರ್ಭಸ್ರಾವ ಆಗಿರ್ಬೋದು, ಆಗ್ಲೂ ನಾವು ಅಧಿಕ ರಕ್ತಸ್ರಾವವನ್ನು ನೋಡ್ಬೋದು. ಮತ್ತೆ ಪ್ಲೇಟ್ಲೆಟ್ನ ಕಡಿಮೆ, ಪ್ಲೇಟ್ಲೆಟ್ ಅಂಶ ಕಡಿಮೆ ಇದ್ರೆ, ಅಥವಾ ಯಾವ್ದಾದ್ರು ಔಷಧಿಗಳನ್ನು ಸೇವಿಸ್ತಾ ಇದ್ರೆ, ರಕ್ತಹೀನತೆಯೂ ಹೌದು ಮತ್ತು ಅದರಿಂದ ರಕ್ತ ನೀರಾಗಿರುವಂತಹದ್ದು, ಆಂಟಿಕೊಯಾಗುಲೆಂಟ್ಸ್ ಅಂತ ನಾವು ಹೇಳ್ತೇವೆ, ಅಂತ ಔಷಧಿಗಳು ತೆಕ್ಕೊಂಡಿದ್ರು ಸಾಧ್ಯತೆ ಇದೆ. ಹೀಗೆ ಅಧಿಕ ರಕ್ತಸ್ರಾವ ಆಗುದು, ಥೈರಾಯ್ಡ್ ಸಮಸ್ಯೆ, ಮತ್ತೆ ಈ ಇದು ಗರ್ಭ ನಿರೋಧಕವಾಗಿ ಕಾಪರ್ಟಿ ಹಾಕಿರುವಂತದ್ದು, ಅಂತದ್ದೆಲ್ಲ ಉಪಯೋಗ ಮಾಡ್ತಾ ಇದ್ರೆ ಕೆಲವರಲ್ಲಿ ಅಧಿಕ ರಕ್ತಸ್ರಾವವನ್ನು ನಾವು ಕಾಣ್ತೇವೆ. ಕಡಿಮೆ ಆಗುವುದಕ್ಕೆ ಕಾರಣ ಏನು? ಕಡಿಮೆ ಆಗುವುದಕ್ಕೆ ಮುಖ್ಯವಾದ ಕಾರಣ ಅನಿಮಿಯಾ, ಈ ರಕ್ತ ಹೀನತೆ ಅಂತ ಹೇಳಿ ಹೇಳ್ತೇವಲ್ಲ, ಅದರಿಂದಾಗಿ ಮುಟ್ಟಿನ ಅಲ್ಪತೆಯನ್ನು ನಾವು ನೋಡಬಹುದು. ಇನ್ನೊಂದು ಕಾರಣ ಹಾರ್ಮೋನಲ್, ಮುಖ್ಯವಾಗಿ ನಮ್ಮ ಮಹಿಳೆಯರಲ್ಲಿ ಇರುವಂತಹ ಈ ಮುಟ್ಟಿನ ಸಮಸ್ಯೆಗೆ ಕಾರಣ ಇದು ಹಾರ್ಮೋನಲ್ ಮತ್ತೆ ಇದು ಆಹಾರದ ವ್ಯತ್ಯಾಸಗಳಿಂದ ಬರ್ತದೆ, ಮತ್ತು ರಕ್ತಹೀನತೆ, ಕುಪೋಷಣೆ ಅದರಿಂದ ಬರ್ತದೆ. ಈಗ ಕಡಿಮೆ ರಕ್ತಸ್ರಾವ ಇರುವಂತಹದ್ದನ್ನು ಈಗ ನಾವು ತುಂಬಾ ಜನರಲ್ಲಿ ನೋಡ್ತಾ ಇದ್ದೇವೆ, ಮುಟ್ಟಿನ ತುಂಬಾ ಸಮಸ್ಯೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಈಗ ಎಷ್ಟೋ ಬಾರಿ ಸ್ರಾವವೇ ಇಲ್ಲದೆ ಇರುವಂತಹ ಒಂದು ಸಂದರ್ಭ ಕೂಡ ಇರುತ್ತೋ, ಅಲ್ಪ ಸ್ರಾವ ಆಗುವಂತಹದ್ದು. ಹೌದು, ಸ್ರಾವವೇ ಇಲ್ಲದಿರುವಂತಹದ್ದು ನಾವು ನೋಡ್ತೇವೆ. ಈಗ ಇದೆಲ್ಲವೂ ಈ ಮುಟ್ಟಿನ ಸಮಸ್ಯೆಗಳೇನಿದೆ, ಒಂದೊಂದು ತಿಂಗಳು ಯಾವಾಗ್ಲೂ ಆದ್ರೆ ನಾವು ಅದನ್ನು ತಲೆಗೆ ಹಾಕೊಳ್ಬೇಕಂತಿಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ ನಂಗೆ ಅಧಿಕ ರಕ್ತಸ್ರಾವ ಆಯ್ತು, ಅದಕ್ಕೆ ನಾನೇನಾದ್ರು ಔಷಧಿ ಮಾಡ್ಬೇಕಾ ಅಂತೇಳಿ. ಯಾವುದೋ ಒಂದು ಸೈಕಲ್ ಅಲ್ಲಿ ಹೀಗೆ ಆದ್ರೆ ನೀವು ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ಬೇಕಾಗ್ಲಿಲ್ಲ. ನೆಕ್ಸ್ಟ್ ಸೈಕಲ್ ನೋಡಿಕೊಂಡು ಹೇಗಿದೆ, ಇನ್ನೊಂದು ಸೈಕಲ್ ಅಲ್ಲೂ ಹಾಗೆ ಆಗ್ತಾ ಇದ್ರೆ ಕೂಡಲೇ ನೀವು ವೈದ್ಯರನ್ನು ಸಂಪರ್ಕಿಸಿಕೊಳ್ಬಹುದು. ಹಾಗೆ ಈಗ ಯಾವ ವರ್ಷದಲ್ಲಿ ಯಾವುದು ಒಮ್ಮೆ ಮುಟ್ಟಾಗ್ಲಿಲ್ಲ ಅಂತ ಹೇಳಿ ಆದ್ರೆ ಅದಕ್ಕೆ ತಲೆ ಕೊಡಿಸ್ಕೊಳ್ಳುವ ಅಗತ್ಯ ಇಲ್ಲ. ಆದ್ರೆ 1-3 ತಿಂಗಳು ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ಆಗ ನಾವು ಅನಾರ್ಥವ ಅಥವಾ ಈ ಮುಟ್ಟಾಗ್ಲಿಲ್ಲ ಅಂತ ಹೇಳಿ ನಾವದನ್ನು ಎನ್ಸ್ಕೊಳ್ತೇವೆ. ಇದಕ್ಕೂ ಮುಖ್ಯ ಕಾರಣ ಹಾರ್ಮೋನ್, ಹಾರ್ಮೋನ್ನ ಸಮಸ್ಯೆ, ಅಂಡಾಣು ಸರಿಯಾಗಿ ಬಿಡುಗಡೆ ಆಗದಿರುವಂತಹದ್ದು, ಮತ್ತೆ ಕುಪೋಷಣೆನೂ ಇರ್ಬೋದು, ತೂಕ ತುಂಬಾ ಜಾಸ್ತಿ ಆಗಿದ್ದು. ಈಗಿನ ದಿನಗಳಲ್ಲಿ PCOD ಎಲ್ರಿಗೂ, ಸಣ್ಣ ಮಕ್ಕಳಿಗೂ ಹೇಳ್ತಾರೆ PCOD, PCOS, PCOD ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನು ಹಾರ್ಮೋನಿಗೆ ಸಂಬಂಧಪಟ್ಟದ್ದು, ಅಂಡಾಣು ಸರಿಯಾಗಿ ಬೆಳೆಯದೆ ಆಗುವಂತಹ ಸಮಸ್ಯೆ. ಹಾಗಾಗಿ ಇದೆಲ್ಲ ಕಾರಣದಿಂದ ಈ ಮುಟ್ಟಾಗದೇ ಇರುವಂತಹದ್ದು ಇರ್ಬೋದು. ಅಥವಾ ಸಿಸ್ಟ್, ಹೊರಗಡೆ ಬರ್ತಾ ಇಲ್ಲ ರಕ್ತ, ಆದ್ರೆ ಒಳಗಡೆನೆ ಒಂದು ಸಿಸ್ಟ್ ಆಗಿ ಅಂತ, ನೀರು ತುಂಬಿದ ಚೀಲದ ಹಾಗೆ, ಈ ಮುಟ್ಟನ್ನು ತುಂಬಿಕೊಂಡಿರುವಂತಹ ಚೀಲದ ಹಾಗೆ ಒಂದು ಒಳಗೆ ಉತ್ಪತ್ತಿಯಾಗಿ ಹಾಗೂ ನಿಮಗೆ ಮುಟ್ಟು ಕಾಣದೇ ಇರಬಹುದು. ಈಗ ಋತುಚಕ್ರದ ಜೊತೆ ಜೊತೆಗೆ ಬರುವಂತಹ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಹೇಳುವಂತಹದ್ದು ಹೊಟ್ಟೆ ನೋವು ಅಂತ. ಈ ಹೊಟ್ಟೆ ನೋವಿನ ಒಂದು ತೀವ್ರತೆ ಎಷ್ಟರ ಮಟ್ಟಿಗೆ ಇರ್ತದೆ, ಕೆಲವರಲ್ಲಿ ಜಾಸ್ತಿ ಇರ್ತದೆ, ಕೆಲವರಲ್ಲಿ ಕಡಿಮೆ ಇರ್ತದೆ, ಬೇರೆ ಬೇರೆ ಸಂದರ್ಭಗಳನ್ನ ಸ್ವಲ್ಪ ವಿವರಿಸಿ. ನಾವೆಲ್ಲ ಕಾಲೇಜಿಗೆ ಹೋಗುವಾಗ ಒಂದು 80 ಜನ ಕ್ಲಾಸಲ್ಲಿದ್ರೆ ಒಬ್ಳು ತಲೆ ತಿರುಗಿ ಬೀಳ್ತಿದ್ಲು ಮುಟ್ಟಾಗುವಾಗ. ಈಗ ಅಂತೂ ಒಬ್ಬನು ನಾರ್ಮಲ್ ಇದ್ರೆ ದೊಡ್ಡದು ಅಂತ 79 ಜನ. ಹೌದು, ಹೊಟ್ಟೆ ನೋವು ಈಗಿನ ಕಾಲದಲ್ಲಿ ತುಂಬಾ ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಅದರ ತೀವ್ರತೆ ಜಸ್ಟ್ ಮೈಲ್ಡ್ ಪೇನ್, ಮೈಲ್ಡ್ ಕ್ರ್ಯಾಂಪ್ಸ್ ಇಂದ ಹಿಡಿದು ಅದು ಹೊಟ್ಟೆ ಅಥವಾ ಕಿಬ್ಬೊಟ್ಟೆ ಅಥವಾ ಕೆಳ ಹೊಟ್ಟೆ, ಸೊಂಟ, ತೊಡೆ, ಇಷ್ಟು ಜಾಗದಲ್ಲಿ ನೋವು ಬರಬಹುದು. ಮೈಲ್ಡ್ ಟು ಸಿವಿಯರ್, ತೀವ್ರತೆ ತುಂಬಾ ಜಾಸ್ತಿ ಇದ್ದ ಹಾಗೆ ತಲೆ ತಿರುಗುವಂಥದ್ದು, ಕಣ್ಣು ಕತ್ತಲೆ ಬಂದು ತಲೆ ತಿರುಗಿ ಬೀಳುವಂಥದ್ದು, ತಲೆನೋವು, ವಾಂತಿ, ಕೆಲವರಿಗೆ ಬೇದಿ, ಮುಟ್ಟಿರುವ ಸಮಯದಲ್ಲಿ ಬೇದಿ ಆಗ್ತದೆ, ಕೆಲವರಿಗೆ ವಾಂತಿಯ ಅನುಭವನು ಆಗ್ಬೋದು. ಇದರೊಟ್ಟಿಗೆ ಕ್ಲಾಟ್ಸ್ ಹೋಗುವಂಥದ್ದು, ತುಂಡು ತುಂಡಾಗಿ ಮುಟ್ಟು ಹೋಗುವಂಥದ್ದು ಸಾಮಾನ್ಯವಾಗಿ ಹೊಟ್ಟೆ ನೋವು ಇರುವಾಗ ಇದನ್ನು ಸಹ ನಾವು ನೋಡ್ತೇವೆ. ಈಗ ನಮ್ಮ ಜೀವನ ಶೈಲಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಉಂಟು ಈ ಹೊಟ್ಟೆ ನೋವು? ಖಂಡಿತವಾಗಿಯೂ ಇದೆ ಅಲ್ಲ. ನೋಡಿ, ನಾವು ಮುಂಚೆಲ್ಲ ನಮ್ಮ ಆಹಾರ ಹೇಗಿತ್ತು, ಪೌಷ್ಟಿಕವಾಗಿತ್ತು, ಆದರೆ ಲಿಮಿಟೆಡ್, ಕ್ಯಾಲರೀಸ್ ತುಂಬಾ ಕಡಿಮೆ, ಜಂಕ್ ಫುಡ್ ಅನ್ನೋದು ನಮ್ಗೆ ಗೊತ್ತು ಇರಲಿಲ್ಲ. ತಿಳಿದಿದ್ರು ನಮ್ಗೆ ಯಾವಾಗ್ಲೋ ಒಮ್ಮೆ ಹಬ್ಬ ಹರಿದಿನದಂದು ಒಂದು ಸಿಕ್ತಿತ್ತು ಅಥವಾ ಅನುಪತ್ಯದಲ್ಲಿ ಸಿಕ್ತಿತ್ತು. ಈಗಂತೂ 3 ಹೊತ್ತು ನಮ್ದು ಊಟ ಹೊರಗಡೆ ಇರ್ತದೆ ಅಥವಾ ತರಿಸ್ಕೊಂಡು ನಾವು ತಿಂತಾ ಇರ್ತೇವೆ. ತಿನ್ನೋದ್ರಲ್ಲಿ ವೆರೈಟೀಸ್ ಇರುವುದಿಲ್ಲ, ಪೌಷ್ಟಿಕಾಂಶ ಇಲ್ಲ, ಎಕ್ಸಸೈಸ್ ಅಂತೂ ಇಲ್ವೇ ಇಲ್ಲ. ಟಿವಿ ಮೊಬೈಲ್ ಮುಂದ್ಗಡೆ ನಾವು ಕೂತ್ರೆ ನಮ್ಗೆ ಮತ್ತೆ ಬೇರೆ ಯಾವುದು ನೆನಪಿರುವುದಿಲ್ಲ. ಹಾಗಾಗಿ ಇದರಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂಡ್ ಓವರ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು, ಓವರ್ ನರಿಷ್ ನ್ಯೂಟ್ರಿಷನ್ ಅಂತ ಹೇಳುವುದಿಲ್ಲ ನಾನು, ಕ್ಯಾಲರಿ ಇಂಟೇಕ್ ತುಂಬಾ ಜಾಸ್ತಿ ಆಗಿಬಿಟ್ಟು ಇದರಿಂದ ಹಾರ್ಮೋನ್ ನಲ್ಲಿ ಏರುಪೇರು ಆಗುವಂಥದ್ದು, ಅಥವಾ ನಾವೀಗ ಆಯುರ್ವೇದ ಇದರಲ್ಲಿ ಹೇಳುವುದಾದ್ರೆ ವಾತಪಿತ್ತ ಕಫಗಳಲ್ಲಿ ತೀವ್ರವಾಗಿ ಏರುಪೇರು ಆಗುವಂಥದ್ದು, ಇದರಿಂದಾಗಿ ಮುಟ್ಟಿನ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ ಅಂತ ಹೇಳಿ ನಾನು ಹೇಳ್ತೇನೆ. ಈಗ ಹೊಟ್ಟೆ ನೋವು ಅಲ್ಲದೆ ಬೇರೆ ಏನೇನು ಸಮಸ್ಯೆಗಳು ಸಾಮಾನ್ಯವಾಗಿ ಇದರ ಏರುಪೇರಿನಲ್ಲಿ ಬರ್ತದೆ? ಮುಟ್ಟಿನ ಏರುಪೇರಲ್ಲಿ ಈಗ ಮುಖ್ಯವಾಗಿ ನಾವು ನೋಡುದು, ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ದೇವೆ, ಒಂದು ಅಧಿಕ ಸ್ರಾವ, ಒಂದು ಅಲ್ಪಸ್ರಾವ, ಇನ್ನೊಂದು ಸ್ರಾವ ಆಗದೆ ಇರುವಂತದ್ದು. ನೋಡಿ, ಸ್ರಾವ ಆಗದೆ ಇರುವಂತದ್ರಲ್ಲಿ 2 ವಿಧ ಇದೆ. ಒಂದು, ಮುಟ್ಟು ಶುರುವಾಗುವ ಮುಂಚೆ ಸ್ರಾವ ಆಗ್ಲೇ ಇಲ್ಲ ಅಂದ್ರೆ, ನಾನು ಹೇಳಿದ್ದೀನಿ 16 ವರ್ಷ 17 ವರ್ಷದೊಳಗೆ ಮುಟ್ಟು ಶುರು ಆಗಿರ್ಬೇಕು. ಶುರು ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ಕೂಡ್ಲೇ ವೈದ್ಯರನ್ನು ಸಂಪರ್ಕಿಸಬೇಕು. ಯಾಕಂತ ಹೇಳಿದ್ರೆ, ಒಂದು ಅಂಡಾಣು ಇಲ್ಲದೇ ಇರಬಹುದು, ಕೆಲವು ಮಕ್ಕಳಲ್ಲಿ ಅಂಡಾಣು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮುಟ್ಟಾಗೋದೇ ಇಲ್ಲ, ಅವರಿಗೆ ಲೈಫ್ ಲಾಂಗ್ ಮುಟ್ಟಾಗುವ ಸಾಧ್ಯತೆ ಇಲ್ಲ. ಸೊ ಅದು ಏನು ಅಂತ ಹೇಳಿ ಕಾರಣವನ್ನು ಕಂಡುಹಿಡಿಲಿಕ್ಕೆ ಒಂದು 16 ವರ್ಷದೊಳಗೆ ಆಗದಿದ್ರೆ 16-17 ವರ್ಷದೊಳಗೆ ಸಂಪರ್ಕಿಸುವುದು ಒಳ್ಳೇದು. ಇನ್ನೊಂದು, ಹಾರ್ಮೋನ್ ನಲ್ಲಿ ತೀವ್ರವಾಗಿ ಏರುಪೇರಿದ್ರೆ ಅಥವಾ ಸಿಂಪಲ್ ಆಗಿ ಕುಪೋಷಣೆ ಇದ್ರೆ ಅದರಿಂದನು ಈ ಯಾವುದು ಮುಟ್ಟಾಗದೇ ಇರುವಂತದ್ದು, ಆ ಒಂದನೇ ತರದ ಪ್ರೈಮರಿ ಅಂತ ಹೇಳ್ತೇವೆ, ಪ್ರೈಮರಿ ಅಮೋನೋರಿಯಾ ಅಂತ ಹೇಳಿ. ಹೌದು, ಇದು ಮುಟ್ಟಾಗುವ ಮುಂಚೆನೆ, ಶುರುವಾಗುವ ಮುಂಚೆನೆ ನಾವು ನೋಡುದು. ಮತ್ತೊಂದು, ರೆಗ್ಯುಲರ್ ಆಗಿ ಸೈಕಲ್ ಆಗುವವರಿಗೆ ಸಡನ್ ಆಗಿ ಒಮ್ಮೆ ಅಥವಾ 2-3 ತಿಂಗಳಿಗೆ ಮುಟ್ಟಾಗದೇ ಇರುವಂತದ್ದು, ಅದು ನಾವು ನಾರ್ಮಲ್ ಆಗಿ ನಾವು ಕಾಣುವಂಥದ್ದು. ಇನ್ನು ತುಂಬಾ ಏರುಪೇರಾಗಿ ಸ್ರಾವ ಇರುವಂತದ್ದು, 1 ತಿಂಗಳು 40 ದಿನಕ್ಕೊಮ್ಮೆ ಆದ್ರೆ ಮತ್ತೊಂದು ದಿನ 10 ದಿನಕ್ಕೆ ಮುಟ್ಟಾಗುವಂಥದ್ದು, ತುಂಬಾ ಏರುಪೇರಿನ ಯಾವುದು ಈ ಮುಟ್ಟು ಸ್ರಾವದಲ್ಲಿ ತುಂಬಾ ಏರುಪೇರು ಇರ್ಬೋದು. ಮತ್ತೆ ಅದೇ ಅಧಿಕ ಸ್ರಾವ, ಅಲ್ಪಸ್ರಾವ, ಅನಾರ್ಥವಂದ್ರೆ ಕಾಣದೇ ಇರುವಂತದ್ದು, ತುಂಬಾ ಏರುಪೇರು, ಇದು 4 ನಾವು ಮುಖ್ಯವಾಗಿ ಕಾಣುವಂಥದ್ದು. ಮತ್ತೆ ಹೊಟ್ಟೆ ನೋವು, ಮುಟ್ಟಿನಲ್ಲಿ ಹೊಟ್ಟೆ ನೋವು, ಇದು ಋತುಸ್ರಾವದಲ್ಲಿ ಕಾಣುವಂತ ತೊಂದರೆಗಳು ಇದು ಮೇನ್ ಆಗಿ. ಈಗ ಹಿಂದಿನ ಕಾಲದಲ್ಲಿ, ಬಹುಶಃ ನಮ್ಮ ತಾಯಂದಿರ ಕಾಲದಲ್ಲಿ ಎಲ್ಲ ಹೇಳುವಂತಹದ್ದು, 3 ದಿವಸ ರಜೆ ತಗೊಳ್ಬೇಕು ಅಂತ ಹೇಳಿ, ಇದ್ರ ಒಂದು ಪ್ರಾಮುಖ್ಯತೆ ಏನು, ಎಷ್ಟರ ಮಟ್ಟಿಗೆ ಅಗತ್ಯ ಅಂತ? ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ನಿಮ್ಗೆ ನೆನಪಿದೆಯಾ? ಹೌದು, ಹೇಗಿತ್ತು ನಮ್ಮ ಲೈಫ್ ಸ್ಟೈಲ್ ಅಂದ್ರೆ, ಹೆಚ್ಚು ವ್ಯಾಯಾಮ ಸಿಗ್ತಾ ಇತ್ತು ದೇಹಕ್ಕೆ ಅಂತ. ವ್ಯಾಯಾಮ ಮಾತ್ರ ಅಲ್ಲ, ಬಿಡುವೆ ಇರ್ಲಿಲ್ಲ ಅಂತ ಅನಿಸ್ತದೆ ನನಗೆ. ಈಗಿನ ಕಾಲದಲ್ಲಿ ನಮ್ಗೆ ಫ್ರಿಡ್ಜ್ ಇದೆ, ಗ್ರೈಂಡರ್ ಇದೆ, ಮಿಕ್ಸರ್ ಇದೆ, ನಮ್ಗೆ ಎಲ್ಲಾ ಕೆಲಸಗಳಿಗೂ ನಮ್ಗೆ ಮೆಷಿನ್ ಇದೆ. ನಮ್ಗೆ ಕೆಲಸ ಮಾಡುವಂತದ್ದು ತುಂಬಾ ಅಂದ್ರೆ ಫಿಸಿಕಲ್ ಎಕ್ಸರ್ಷನ್ ನಮ್ಗೆ ಕಡಿಮೆ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಮತ್ತೆ ಆಚೆ ಈಚೆ ಹೋಗ್ಲಿಕ್ಕೂ ವಾಹನದ ವ್ಯವಸ್ಥೆ ಇದೆ, ನಾವು ನಡಿಬೇಕಾಗಿಲ್ಲ. ಸಾಮಾನ್ಯನಾರ್ ಬೇಕಾದ್ರೆ ನಾವೇನು ತರಕಾರಿ ಇದು ಏನು ಬೆಳೆಸಿ ನಾವು ಅಡಿಗೆ ಮಾಡಬೇಕಾಗಿಲ್ಲ, ಎಲ್ಲ ಅಂಗಡಿಯಲ್ಲಿ ನಮ್ಗೆ ಸಿಗ್ತಾ ಇದೆ. ಬಾವಿಯಿಂದ ನೀರ್ ಸೇದ್ಬೇಕಾಗಿಲ್ಲ, ಮತ್ತೆ ಮನೆ ಒಳಗಡೆನೆ ಟ್ಯಾಪ್ ಪೈಪ್ ಬರ್ತಾ ಇದೆ, ಪಾತ್ರೆ ತೊಳಿಲಿಕ್ಕೆ ಹೊರಗಡೆ ಹೊಳೆಗೆ ಹೋಗ್ಬೇಕಾಗಿಲ್ಲ. ಹಿಂದಿನ ಕಾಲದಲ್ಲಿ ಹೀಗಿರ್ಲಿಲ್ಲ, ಎಲ್ಲಾ ಕೆಲ್ಸನೂ ಮನೆಯ ಹೆಣ್ಣು ಮಕ್ಕಳು ಮಾಡ್ಬೇಕಾಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ರೆ ರಾತ್ರಿ 9 ಗಂಟೆ ತನಕನು ಬಿಡದೆ ಕೆಲಸ ಮಾಡುವಂತದಿತ್ತು. ಆದ ಕಾರಣ ಒಂದು ಕಾರಣ ಆಗಿರಬಹುದು ಆ 3 ದಿನದ ರೆಸ್ಟ್ ಇವರಿಗೆ, ಟು ರಿಕವರ್, ಕಂಪ್ಲೀಟ್ ರೆಸ್ಟ್ ಟು ರಿಕವರ್ ಅಂಡ್ ರಿಜುವಿನೇಟ್. ಏನ್ ಕೆಲಸ ಬೇಡಪ್ಪ ಅಂತ ನಾವು ಹಾಗೆ ಅಬ್ಸಲ್ಯೂಟ್ ಆಗಿ ನಾವು ಏನು ಡಿಸಿಷನ್ ಮಾಡದಿದ್ರೆ ಖಂಡಿತವಾಗಿ ಒಂಚೂರು ಕೆಲಸ ಎಲ್ಲ ಮಾಡಿಬಿಡು ಅಂತ ಹೇಳುವ ಚಾನ್ಸಸ್ ಇದೆ. ಒಂದು ಇನ್ನೊಂದು, ಹಿಂದೆಲ್ಲ ನಮ್ಗೆ ಬಾತ್ರೂಮ್ ವ್ಯವಸ್ಥೆ ಆಗ್ಲಿ ಪಾಯಖಾನೆ ವ್ಯವಸ್ಥೆ ಆಗ್ಲಿ ಈಗಿನ ಹಾಗೆ ಇರ್ಲಿಲ್ಲ. ಮತ್ತೆ ನೋಡಿ, ಹೊಳೆಗೆ ಹೋಗ್ಬೇಕಿತ್ತು ಸ್ನಾನ ಎಲ್ಲ ಮಾಡೋದಾದ್ರೆ, ಈಗ ಬಾತ್ರೂಮ್ಕಿಂತಲೂ ಮುಂಚಿನ ಸಮಯದಲ್ಲಿ ಹೊಳೆಗಳಿಗೆ ಹೋಗ್ಬೇಕಿತ್ತು, ಹಾಗಾಗಿ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇತ್ತು. ಆದ ಕಾರಣ ಇರ್ಬೋದು ಫುಲ್ ರೆಸ್ಟ್ ಅಂಡ್ ಐಸೋಲೇಷನ್, ಸೆಪರೇಟ್ ಆಗಿ ಇರುವ ಒಂದು ಪದ್ಧತಿ ಬಂದಿರ್ಬೋದು. ಈಗಂತೂ ಅದು ಯಾವುದು ಇಲ್ಲ, ನಮ್ಗೆಲ್ಲ ಫೆಸಿಲಿಟೀಸ್ ಇದೆ, ಎಲ್ಲನೂ ಇದೆ, ಅದ್ರ ಅಗತ್ಯ ನಮ್ಗೆ ಬೇಕಾಗುದಿಲ್ಲ. ಹೈಜೀನ್ ಮೈಂಟೈನ್ ಮಾಡ್ಲಿಕ್ಕೂ ಸುಲಭ ಇದೆ. ಮತ್ತೆ ಈಗ ಮುಂಚೆ ಎಲ್ಲ ನಮ್ಗೆ ಬಟ್ಟೆಯ ಉಪಯೋಗ ಮಾಡ್ಬೇಕಿತ್ತು, ಅದನ್ನು ತೊಳೆಯುವುದು ಹೊರಗಡೆ, ಈಗ ಶಾಲೆಗೆ ಹೋದ್ರೆ ಎಲ್ಲಿ ತೊಳೆಯುವುದು, ಎಲ್ಲಿ ಅದನ್ನು ಮ್ಯಾನೇಜ್ ಮಾಡುದು, ಅದು ಸಾಧ್ಯ ಆಗ್ತಿರ್ಲಿಲ್ಲ. ಇದೆಲ್ಲ ನನ್ನ ಅನಿಸಿಕೆಗಳು. ಈಗ ಹಾಗಲ್ಲ, ಈಗ ನಮ್ಗೆ ಟೆಕ್ನಾಲಜಿ ಟೆಕ್ನಿಕ್ಸ್ ಎಲ್ಲ ತುಂಬಾ ಮುಂದುವರೆದಿದೆ. ವಿ ಹ್ಯಾವ್ ಮೆಥಡ್ಸ್ ಅಂಡ್ ಮೀನ್ಸ್. ಆದ ಕಾರಣ ಇವಾಗ ಅದು ಅಪ್ಲೈ ಆಗುದಿಲ್ಲ, ಆದ್ರೆ ಇನ್ನೂ ಕೆಲವು ಮನೆಗಳಲ್ಲಿ ಇದು ನಡೀತಾ ಇದೆ. ಆಮೇಲೆ ಈಗ ಬಹುಶಃ ಈ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಯೋಚನೆ ಮಾಡುವಂತವರಿಗೆ ಈ ಮುಟ್ಟಿನ ಲೆಕ್ಕಾಚಾರ ಹೇಗೆ ಅಂತ. ಹಾ, ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈಗ ಹೆಚ್ಚಿನವರು ಕೇಳಿದಾಗ ನಿಮ್ಮ ಲಾಸ್ಟ್ ಮುಟ್ಟಾದ ದಿನ ಯಾವಾಗ ಅಂತ ಕೇಳುವಾಗ ಒಂದು ಡೇಟ್ ಹೇಳ್ತಾರೆ. ನಮ್ಗೆ ತಿಳಿದಿರ್ಬೇಕೇನಂತ ಹೇಳಿದ್ರೆ, ಮುಟ್ಟಿನ ಲಾಸ್ಟ್ ದಿನ ಅಂತ ಕೇಳುವಾಗ ಮುಟ್ಟು ನಿತ್ತ ದಿನ ಕೇಳ್ತಾ ಇರುದಲ್ಲ, ಮುಟ್ಟು ಶುರುವಾದ ದಿನವನ್ನು ಕೇಳ್ತಾ ಇರೋದು. ಯುವರ್ ಲಾಸ್ಟ್ ಮೆನ್ಸ್ಟ್ರಲ್ ಸೈಕಲ್, ನಿಮ್ಗೆ ಲಾಸ್ಟ್ ಮುಟ್ಟಾದದ್ದು ಯಾವಾಗ ಅಂದ್ರೆ ನಿಮ್ಮ ಮುಟ್ಟು ಕಂಡ ದಿನವನ್ನು ನೀವು ಹಿಡ್ಕೊಂಡಿರ್ಬೇಕು, ಅದು ಡೇ 1. ನೆಕ್ಸ್ಟ್, ನಿಮ್ಮ ಮುಟ್ಟು ಶುರುವಾದ ಹಿಂದಿನ ದಿನ ಅದು ಲಾಸ್ಟ್ ಡೇ ಆಫ್ ದ ಸೈಕಲ್. ಸೊ ಅದಷ್ಟು ದಿನವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಸೈಕಲ್ ಎಷ್ಟು ಅಂತ ಹೇಳಿ, ಎಷ್ಟು ಉದ್ದದ ಸೈಕಲ್, 28 ದಿನದ ಸೈಕಲ್, 30 ದಿನದ ಸೈಕಲ್ ತಿಳಿಯುತ್ತದೆ. ಇನ್ನೀಗ ಸಾಮಾನ್ಯವಾಗಿಯೂ ಒಂದು 28 ದಿನದ ಸೈಕಲ್ ಆಗಿದ್ದಿದ್ರೆ ಒಂದು 12ರಿಂದ 16ನೇ ದಿನದ ವರೆಗೆ ತುಂಬಾ ಒಳ್ಳೆ ಸಮಯ, ಮಗು ಆಗ್ಲಿಕ್ಕೆ ಒಳ್ಳೆಯ ಸಮಯ ಅಂತ ಹೇಳಿ ನಾವು ಹೇಳ್ತೇವೆ. ನಿಮ್ಮ ಮುಟ್ಟಿನಲ್ಲಿ ತುಂಬಾ ಏರುಪೇರು ಇದೆ ಅಂತ ಹೇಳಿ ಆದ್ರೆ ನಿಮ್ಮ ವೈದ್ಯರಲ್ಲಿ ಒಮ್ಮೆ ಹೋಗಿ ಅವ್ರ ಹತ್ರ ನೀವು ತಿಳಿಸಿದ್ರೆ ಅವ್ರು ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೇಳ್ತಾರೆ ನಿಮ್ಗೆ ಎಷ್ಟು ದಿನಕ್ಕೊಮ್ಮೆ ನಿಮ್ಗೆ ವೆರಿ ಗುಡ್ ಟೈಮ್ ಟು ಕನ್ಸೀವ್ ಅಂತ ಹೇಳಿ ಹೇಳ್ತಾರೆ. ಇದನ್ನು ಹೊರತುಪಡಿಸಿ ಬೇರೆ ದಿನಗಳು ಸೇಫ್ ಟೈಮ್ ವೇರ್ ಯು ವಿಲ್ ನಾಟ್ ಆರ್ ದ ಚಾನ್ಸಸ್ ಆಫ್ ಕನ್ಸೆಪ್ಷನ್ ಇಸ್ ಲೆಸ್ ಅಂತ ಹೇಳಿ ನಾವು ಹೇಳ್ತೇವೆ. ಯಾವಾಗ ಮಗು ಆಗೋ ಸಾಧ್ಯತೆ ಕಡಿಮೆಯೋ ಇದನ್ನು ಹೊರತುಪಡಿಸಿದ ದಿನಗಳು. ಈಗ ಹೆಚ್ಚು ಒತ್ತಡ ಇರುವಂತಹ ಒಂದು ಸಂದರ್ಭ ಇರಬಹುದು, ಅಥವಾ ಒಂದು ದೂರ ಪ್ರಯಾಣ ಇರುವಂತಹ ಒಂದು ಸಂದರ್ಭ ಇರಬಹುದು, ಅಂತ ಸಂದರ್ಭದಲ್ಲಿ ಮುಟ್ಟು ಸ್ವಲ್ಪ ಬೇಗ ಆಗ್ತದೆ ಅಥವಾ ತುಂಬಾ ತಡವಾಗಿ ಆಗ್ತದೆ ಅಂತೆಲ್ಲ ಹೇಳ್ತಾರಲ್ಲ. ಹೌದು, ಇದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟದ್ದು. ನೋಡಿ, ನಾವು ನಮ್ಮ ಮನಸ್ಸು ತುಂಬಾ ಹತ್ತಿರವಾಗಿ ಎಫೆಕ್ಟ್ ಮಾಡುವಂತದ್ದು ಹಾರ್ಮೋನ್ಗಳನ್ನು. ಹಾಗಾಗಿ ತುಂಬಾ ಸ್ಟ್ರೆಸ್ ಇರುವಾಗ, ತುಂಬಾ ಒತ್ತಡ ಇರುವಾಗ, ಓಡಾಟ ಇರುವಾಗ, ಫಿಸಿಕಲ್ ಅಂಡ್ ಮೆಂಟಲ್ ಎಕ್ಸರ್ಷನ್ ಇರುವಾಗ ಒಂದು ಬೇಗ ಆಗ್ಬೋದು ಅಥವಾ ಸ್ವಲ್ಪ ಮುಂದೆ ಹೋಗ್ಬೋದು. ಅದಲ್ಲದೆ ಕೆಲವು ಮೆಡಿಕೇಶನ್, ಜ್ವರ ಶೀತ ನೆಗಡಿ ತುಂಬಾ ಸಿವಿಯರ್ ಆಗಿ ಆಗಿದ್ದಿದ್ರೆ ಆಗನು ಮಿಸ್ ಆಗ್ಬೋದು, ಸೈಕಲ್ ಮಿಸ್ ಆಗ್ಬೋದು. ಔಷಧಿ ಸೇವನೆ ಇದ್ದಾಗ, ತುಂಬಾ ಸ್ಟ್ರಾಂಗ್ ಔಷಧಿಗಳಿದ್ದಾಗ ಆಗನು ಒಂದು ಬೇಗ ಆಗ್ಬೋದು ಅಥವಾ ಮುಂದೆ ಹೋಗ್ಬೋದು. ಅದಕ್ಕೆ ಪ್ರತಿಯೊಬ್ಬರು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಈಗ ತುಂಬಾ ಜನ ಹೇಳ್ತಾರೆ, ನಾನೇನ್ ಮಾಡ್ಲಿ, ನಾಡಿದ್ದು ಇದಿದೆ, ಶುಭ ಸಮಾರಂಭ ಇದೆ, ಇದನ್ನ ನಾನು ಪ್ರೀಪೋನ್ ಮಾಡ್ಲಾ ಪೋಸ್ಟ್ಪೋನ್ ಮಾಡ್ಲಾ ಕೇಳ್ತಾರೆ. ಆಗ ಸುಲಭಕ್ಕೆ ನೀವು ಮುಂಚೆನೆ ನೀವು ನೋಡಿ ಇಟ್ಕೊಂಡಿರ್ಬೇಕು. ನಿಮ್ಗೆ ತಂಪು ಮಾಡಿದಾಗ ನಿಮ್ಗೆ ಮುಟ್ಟಾಗ್ತದ, ಸ್ವಲ್ಪ ಹೀಟ್ ಆದಾಗ ನಿಮ್ಗೆ ಮುಟ್ಟಾಗ್ತದ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತದೆ. ಕೆಲವರಿಗೆ ಎಳ್ನೀರ್ ಕುಡಿದ್ರೆ ಬೇಗ ಮುಟ್ಟಾಗ್ತದೆ, ಕೆಲವರಿಗೆ ಎಳ್ಳು ತಿಂದ್ರೆ ಬೇಗ ಮುಟ್ಟಾಗ್ತದೆ. ಹಾಗಾಗಿ ನಿಮ್ಮ ದೇಹ ಪ್ರಕೃತಿಗೆ ಯಾವ ತರ ನಿಮ್ಗೆ ಮುಟ್ಟಾಗ್ತದೋ ಅದನ್ನ ನೀವು ನೋಡ್ಕೊಂಡು ಇಟ್ಟಿದ್ರೆ ಆ ಸಮಯಕ್ಕೆ ನಿಮ್ಗೆ ಅದು ಉಪಯೋಗಕ್ಕೆ ಬರ್ತದೆ. ಅಂದ್ರೆ ಅದನ್ನು ಮುಂದೂಡುವುದಾಗ್ಬೋದು ಅಥವಾ ಬೇಗನೆ ಆಗುವ ಹಾಗೆ ಮಾಡುವುದಕ್ಕಾಗ್ಬೋದು, ಔಷಧಿ ಎಲ್ಲ ತಗೊಳ್ಳುವ ಮಾತ್ರೆ ತಗೊಳ್ಳುವಂತ ಒಂದು ಸಂದರ್ಭ ಕೂಡ ಇರ್ತದೆ. ಈ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ವಹಿಸಬೇಕು? ನೋಡಿ, ನಾನು ಯಾವತ್ತೂ ಸಜೆಸ್ಟ್ ಮಾಡಲ್ಲ ಮಾತ್ರೆಗಳನ್ನು ಅನಿವಾರ್ಯ ಸಂದರ್ಭದಲ್ಲಿ. ಇಲ್ಲ, ನಾನಂತೂ ಸಜೆಸ್ಟೇ ಮಾಡೋದಿಲ್ಲ. ಮತ್ತೆ ಅದು ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ, ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳಿ ಮಾತ್ರ ತಗೊಂಡಿದ್ದೇನೆ. ಎರಡು ಮದ್ವೆಗೋಸ್ಕರ, ಸ್ವಂತ ಆ ಹುಡುಗಿಯ ಮದ್ವೆಗೋಸ್ಕರ ತಗೊಂಡಿರೋದು. ತಗೊಂಡ ಮೇಲೆ 2 ವರ್ಷ ಮುಟ್ಟೆ ಆಗ್ಲಿಲ್ಲ. ಹೌದು, ಹಾಗೆ ಇಂತ ಕೇಸಸ್ ತುಂಬಾ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ನಾನು ಯಾವತ್ತೂ ಯಾರಿಗೂ ಸಜೆಸ್ಟ್ ಮಾಡೋದೇ ಇಲ್ಲ ಪೋಸ್ಟ್ಪೋನ್ ಅಥವಾ ಪ್ರಿಪೋನ್. ಮಾತ್ರೆ ತಗೊಂಡು ಅಂದ್ರೆ ನೀವು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತಗೊಂಡು ಪೋಸ್ಟ್ಪೋನ್ ಪ್ರಿಪೋನ್ ಮಾಡಬೇಡಿ ಅಂತ ನಾನು ಯಾವಾಗ್ಲೂ ಸಜೆಸ್ಟ್ ಮಾಡುದು. ಅಂದ್ರೆ ಅದು ಸಹಜವಾಗಿ ನಡೀತಾ ಇರ್ಲಿ ಅಂತ ಹೇಳಿ. ಮುಂಚೆಲ್ಲ ಮದುವೆ ಫಿಕ್ಸ್ ಮಾಡ್ತಿದ್ದು ಹುಡುಗಿಯ ಮುಟ್ಟಿನ ದಿನ ನೋಡಿಕೊಂಡೇ ಫಿಕ್ಸ್ ಮಾಡ್ತಾ ಇದ್ರು. ಈಗ ಹಾಲ್ ಖಾಲಿ ಇರುವಾಗ ಫಿಕ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಸಮಸ್ಯೆಗಳು ಬರ್ತಾ ಇದೆ ನಮ್ಗೆ. ಯಾವ್ದು ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು. ಹೌದು ಹೌದು. ಹಾಗೆ ನಿಮಗೆ ಮುಂಚೆನೆ ಗೊತ್ತಿದ್ರೆ, ಈಗ 4-5 ತಿಂಗಳು ಮುಂಚೆನೆ ಆ ಡೇಟ್ ಫಿಕ್ಸ್ ಆಗಿದ್ದಿದ್ರೆ, ನಾನು ಆಗ್ಲೇ ಹೇಳಿದನಲ್ವ ನಿಮ್ಗೆ ಉಷ್ಣ ಸ್ವಲ್ಪ ಜಾಸ್ತಿ ಆದ್ರೆ ಬೇಗ ಆಗ್ತದ, ಶೀತ ಮಾಡಿಕೊಂಡ್ರೆ ಬೇಗ ಆಗ್ತದ ಅಂತ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೆ 2-3 ದಿನ ಹಾಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೋದು. ದಿಸ್ ಇಸ್ ಅ ಸೇಫೆಸ್ಟ್ ಮೆಷರ್ ನಾನು ಹೇಳೋ ಪ್ರಕಾರ. ಮಾತ್ರೆಗಳನ್ನು ತಗೊಂಡು ಮಾಡಿದ್ರೆ ಅದರಿಂದ ಮತ್ತೆ ಸೈಡ್ ಇಫೆಕ್ಟ್ಸ್ ಇನ್ನ ಪಾಸಿಬಿಲಿಟೀಸ್ ಇದೆ. ಅದರ ತಲೆನೋವಕ್ಕಿಂತ ಹೀಗೆ ಸ್ಲೋಲಿ ಗ್ರಾಜುವಲಿ ಅದನ್ನು ನೀವು ಸರಿಪಡಿಸ್ಕೊಳ್ಳೋದು ಒಳ್ಳೇದು. ದಿಢೀರ್ ಮದುವೆ ಆಗೋರಿಗೆ ಸ್ವಲ್ಪ ಕಷ್ಟ. ದಿಢೀರ್ ಮದುವೆ ಆಗುದಾದ್ರೆ ನಿಮ್ಮ ಡೇಟ್ ನೋಡ್ಕೊಂಡೇ ಇದು ಡೇಟ್ ಇಟ್ಕೊಳ್ಳಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೇನೆ. ಸರಿ, ಈಗ ಹೊಟ್ಟೆ ನೋವು ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ, ಈಗ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಅಂತ ಒಂದು ಅಭಿಪ್ರಾಯ ಇರುತ್ತದೆ, ಅವರ ಅಮ್ಮಂದಿರಿಗೋ ಅವರ ಅಕ್ಕಂದಿರಿಗೋ ಯಾರಿಗೋ ತಕ್ಕೊಂಡಂತ ಒಂದು ಮಾತ್ರೆಯನ್ನ ಇವರು ಕೂಡ ತಗೋಬಹುದಾ ಅಂತ. ಹೌದು, ಇದನ್ನ ನಾವು ನೋಡ್ತೇವೆ. ತುಂಬಾ ಜನ ಹೇಳ್ತಾರೆ ನನ್ಗೆ ಹೊಟ್ಟೆ ನೋವು ಇತ್ತು, ಆಗ ನನ್ನ ಗೆಳತಿ ನನಗೆ ಮಾತ್ರೆ ಕೊಟ್ಲು, ಅವಳು ತಗೊಳ್ತಾಳಂತೆ, ಅವಳಿಗೆ ಸಹಾಯ ಆಗಿದೆ, ಅದಕ್ಕೋಸ್ಕರ ನಾನು ತಗೊಳ್ತಾ ಇದ್ದೇನೆ ಅಂತ ಹೇಳೆಲ್ಲ ತಗೊಳ್ತಾ ಇದ್ದಾರೆ. ಇದನ್ನು ಖಂಡಿತ ಮಾಡಬಾರ್ದು. ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳನ್ನು ತಗೊಳ್ಬಾರ್ದು. ಇದರಿಂದ ಅಡ್ಡ ಪರಿಣಾಮಗಳಿರ್ಬೋದು ಅಥವಾ ಅದು ಆ ಮಗುಗೆ ಸೂಟ್ ಆಗದೇ ಇರಬಹುದು. ಒಬ್ಬರಿಗೆ ಆದ ಔಷಧಿ ಇನ್ನೊಬ್ಬರಿಗೆ ವರ್ಕ್ ಆಗ್ಬೇಕಂತ ಹೇಳಿ ಏನು ಇಲ್ಲ. ಹಾಗಾಗಿ ವೈದ್ಯರ ಸಲಹೆ ಮೇರೆಗೇನೆ ಇಂಥ ಔಷಧಿಗಳನ್ನು ತಗೊಳ್ಬೇಕು. ಮತ್ತೆ ಲಿಮಿಟೆಡ್, ಈಗ ವೈದ್ಯರು ಅಷ್ಟೇ ಎಮರ್ಜೆನ್ಸಿಗೆ ಕೊಟ್ಟಿರ್ತಾರೆ, ಇವರು ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಪುನಃ ರಿಪೀಟ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ತಗೊಳ್ಳಿಕ್ಕೆ ಶುರು ಮಾಡಿದ್ರೆ ಅದರಿಂದ ಮತ್ತೆ ಬೇರೆ ಆರ್ಗನ್ಸ್ಗೆ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ. ಆದ ಕಾರಣ ಯಾವುದೇ ಔಷಧಿಗಳನ್ನು ತಗೊಳ್ಬೇಕಾದ್ರೆ ವೈದ್ಯರ ಸಲಹೆ ಮೇರೆಗೇನೆ ತಗೊಳ್ಬೇಕು, ಪರಿಚಿತರ ಅಥವಾ ಮನೆಯವರ ಸಲಹೆ ಮೇಲೆಗೆ ಅಲ್ಲ. ಈಗ ಋತುಚಕ್ರದ ಏರುಪೇರಿಗೆ ಸಂಬಂಧಪಟ್ಟ ಹಾಗೆ ಆಯುರ್ವೇದ ದೃಷ್ಟಿಯಲ್ಲಿ ಇದನ್ನ ಯಾವ ರೀತಿ ನೋಡುವಂತಹದ್ದು ಮತ್ತು ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬಹುದು? ನೋಡಿ, ಯಾವುದೇ ರೋಗಗಳು ಬರಬೇಕಾದ್ರೆ ಅಥವಾ ಶರೀರದಲ್ಲಿ ಏನೇ ಏರುಪೇರು ಆಗ್ಬೇಕಾದ್ರೂ ಮುಖ್ಯವಾಗಿ ಆಹಾರ ಮತ್ತು ವಿಹಾರವನ್ನು ನಾವು ಸರಿ ಮಾಡಿಕೊಳ್ಬೇಕು. ಆಹಾರದಲ್ಲಿ ಆದಷ್ಟು ಪೌಷ್ಟಿಕವಾದ ಆಹಾರ ಸೇವಿಸುವುದು, ಮನೆಯಲ್ಲೇ ಮಾಡಿದಂತಹ ನೀರು ಜಾಸ್ತಿ ಇರುವಂತಹ ಅಂದ್ರೆ ತರಕಾರಿಗಳು, ಸೊಪ್ಪು, ಹಣ್ಣು, ಅದನ್ನೆಲ್ಲ ಸ್ವಲ್ಪ ಹೆಚ್ಚು ಸೇವಿಸುವುದು, ಮತ್ತೆ ಮೋಷನ್ ಕ್ಲೀನ್ ಆಗಿರುವ ಹಾಗೆ ನೋಡ್ಕೊಳ್ಬೇಕು. ಅಪಾನವಾಯುವಿನ ದೃಷ್ಟಿಯಿಂದಲೇ ಹೆಚ್ಚಾದ ಈ ತೊಂದರೆಗಳು ಬರುವಂತದ್ದು. ಇದು ಸರಿ ಆಗ್ಬೇಕಂತ ಹೇಳಿ ಆದ್ರೆ ಅಥವಾ ಇದನ್ನು ತಡೆಗಟ್ಟಬೇಕಂತ ಹೇಳಿ ಆದ್ರೆ ಮೋಷನ್ ಕ್ಲೀನ್ ಆಗುವಂತೆ, ಮಲಮೂತ್ರ ಕರೆಕ್ಟ್ ಆಗಿ ವಿಸರ್ಜನೆ ಆಗುವ ಹಾಗೆ ನೋಡ್ಬೇಕು. ಈಗಿನ ಮಕ್ಕಳು ಹೆಚ್ಚಾಗಿ ಶಾಲೆಯಲ್ಲಿ ಮೂತ್ರ ಮಾಡುದಿಲ್ಲ, ಅದಕ್ಕೆ ನೀರು ಕಡಿಮೆ ಮಾಡ್ತಾರೆ, ತಡೆ ಹಿಡಿಯುವಂತದ್ದು. ಮೂತ್ರ ಬಂದ್ರೂ ಹೋಗದೆ ಇರುವಂತದ್ದು. ಬಾತ್ರೂಮ್ ನಾನು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡುದಿಲ್ಲ, ಮನೆಗೆ ಹೋಗಿಯೇ ನಾನು ವಾಪಸ್ ಅದನ್ನು ನನ್ನ ಇದು ಯಾವುದು ಎಕ್ಸ್ಕ್ರೀಷನ್ ಅನ್ನೆಲ್ಲ ಮನೆಗೆ ಹೋಗಿ ಬಿಟ್ಟು ಮಾಡುವಂತದ್ದಂತ ಹೇಳಿದ್ರೆ ಪುನಃ ಅದು ವೇಗ ಧಾರಣೆ ಆಯ್ತು, ಅದರಿಂದಾಗಿ ಸಮಸ್ಯೆಗಳು ಕಾಣಬಹುದು. ಆದ ಕಾರಣ ಆದಷ್ಟು ಈಗ ನೀರನ್ನು ಸರಿಯಾಗಿ ಕುಡಿಯುವಂಥದ್ದು ಮತ್ತು ನಾರಿನಂಶ ತಗೊಳ್ಳುವಂಥದ್ದು ಮುಖ್ಯ. ಇನ್ನು ಎಕ್ಸಸೈಸ್, ಪ್ರತಿದಿನ ವ್ಯಾಯಾಮ ಅಂತೂ ಮಾಡಲೇಬೇಕು. ಯಾವುದೇ ತರಹದ ವ್ಯಾಯಾಮ ಇರ್ಬೋದು, ಔಟ್ಡೋರ್ ಗೇಮ್ಸ್ ಇರ್ಬೋದು, ಅಥವಾ ನಡೆಯುವುದು, ಯೋಗ ಇರ್ಬೋದು, ಎಕ್ಸಸೈಸ್, ವರ್ಕೌಟ್ ಮಾಡುವಂಥದ್ದು, ಜಾಗಿಂಗ್ ಮಾಡುವಂಥದ್ದು, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಯಾವುದು ಆಗುತ್ತೆ, ಒಂದು ಫಾರ್ಮ್ ಆಫ್ ಎಕ್ಸಸೈಸ್ ಇಸ್ ಎ ಮಸ್ಟ್ ಮಾಡಿದ್ರೆ ಇದರಿಂದ ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತವೆ ಮತ್ತು ಸಮಸ್ಯೆಗಳ ನಿಧಾನವಾಗಿ ಪರಿಹಾರ ಕಂಡುಕೊಳ್ಬಹುದು. ಆಹಾರದಲ್ಲಿ ಜಂಕ್ ಫುಡ್ ಅನ್ನೇ ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ ಅಂದ್ರೆ ಎಣ್ಣೆ ಜಾಸ್ತಿ ಇರುವಂತಹದ್ದು, ತುಂಬಾ ಕ್ಯಾಲರೀಸ್ ಇರುವಂತಹದ್ದು, ಶುಗರ್ ತುಂಬಾ ಇರುವಂತಹದ್ದು, ಸಿಹಿಯಾಗಿರುವಂತಹ ಆಹಾರ ಮತ್ತು ಹೊರಗಿನ ತಿಂಡಿ ತಿನಿಸುಗಳು, ಕರುಕುರು ಇರುವಂತಹ ತಿನಿಸುಗಳು ಮತ್ತು ಸಾಫ್ಟ್ ಡ್ರಿಂಕ್ಸ್, ತಂಪು ಪಾನೀಯಗಳು, ತುಂಬಾ ತಂಪಾಗಿರುವಂತಹ ಕೋಲ್ಡ್ ಡ್ರಿಂಕ್ಸ್, ತುಂಬಾ ತಂಪಾಗಿರುವಂತಹ ಆಹಾರವನ್ನು ಸೇವಿಸುವಂತದ್ದನ್ನು ನಾವು ಬಿಡಬೇಕು. ಆಶ್ಚರ್ಯ ಏನಂದ್ರೆ ನಮ್ಮ ದೇಶದಲ್ಲಿ ನಾವು ಹೊರಗಡೆ ಹೋದ್ರೆ ಈಗ ನಮ್ಮ ರೈಲ್ವೆ ಸ್ಟೇಷನ್ ಆಗ್ಲಿ, ನಮ್ಮ ವಿಮಾನ ನಿಲ್ದಾಣದಲ್ಲಿ ಆಗ್ಲಿ, ಬಿಸಿ ನೀರು ನಮ್ಗೆ ಹೆಚ್ಚಾಗಿ ಸಿಗುದಿಲ್ಲ ಅಲ್ವಾ. ಬೇರೆ ದೇಶಗಳಲ್ಲಿ, ನಮ್ಮ ಏಷ್ಯನ್ ಕಂಟ್ರೀಸ್, ನೀವು ಮಲೇಷ್ಯಕ್ಕೆ ಹೋಗಿ, ನೀವು ಜಪಾನಿಗೆ ಹೋಗಿ, ಚೈನಾಕ್ ಹೋಗಿ, ಬಿಸಿ ನೀರು ತುಂಬಾ ಸಿಗ್ತದೆ ನಿಮ್ಗೆ. ಒಂದೇನಂದ್ರೆ ಅವರ ನೂಡಲ್ಸ್ ಇರ್ಬೋದು, ಅವರ ನೂಡಲ್ಸ್ ಬಿಸಿ ಮಾಡ್ಲಿಕ್ಕೆ ಇರ್ಬೋದು, ಆದ್ರೆ ಇನ್ನು ಮುಖ್ಯ ಕಾರಣ ಅವರಲ್ಲಿ ಆ ಬಿಸಿ ನೀರು ನಮ್ಮ ಜೀರ್ಣಕ್ಕೆ ಒಳ್ಳೇದು, ನಮ್ಮ ದೇಹಕ್ಕೆ ಒಳ್ಳೇದನ್ನುವ ಕಾನ್ಸೆಪ್ಟ್ ಇನ್ನೂ ಉಳ್ಕೊಂಡಿದೆ ನಮ್ಮಲ್ಲಿ, ನಾವು ಬಿಟ್ಟಿದ್ದೇವೆ. ಆದ್ರೆ ನಾವು ತಕ್ಕೊಂಡ್ರೆ ತುಂಬಾ ಒಳ್ಳೇದು ಬಿಸಿ ನೀರು. ಸೊ ಹುಡುಗಿಯರು ಯಾವತ್ತು ಬಿಸಿ ನೀರು ಕುಡಿದ್ರೆ ಒಳ್ಳೇದು, ಹೊಟ್ಟೆ ಜೀರ್ಣಕ್ಕೂ ಒಳ್ಳೇದು, ವಾಯು ಹೊಟ್ಟೆಯಲ್ಲಿ ಕೂತ್ಕೊಳ್ಳದೇ ಇರುವ ಹಾಗೆ ಜಠರದಿಂದ ಸುಲಭವಾಗಿ ಜೀರ್ಣ ಆಗ್ಲಿಕ್ಕೆ, ನಮ್ಮ ಆಹಾರ ಜೀರ್ಣ ಆಗಿ ವಾಯು ಆಗದೇ ಇರುವ ಹಾಗೆ ತುಂಬಾ ಸಹಾಯ ಮಾಡ್ತದೆ ಬಿಸಿ ನೀರು. ಸೊ ಬಿಸಿ ನೀರಿನ ಸೇವನೆ, ಮತ್ತೆ ಈಗ ಹೊಟ್ಟೆ ನೋವು ಇದ್ದಾಗ, ಮುಟ್ಟಿನ ನೋವು ಇದ್ದಾಗ ಏನು ಮಾಡ್ಬೋದಂತ ಹೇಳಿ ಹೇಳಿದ್ರೆ, ಈ ಇದು ಎಳ್ಳು, ಮುಟ್ಟು ನೋವು ಇರುವವರಿಗೆ ಮುಟ್ಟಾಗುವ ಒಂದು 5 ದಿನ ಮುಂಚೆ ಒಂದು 3 ಅಥವಾ 4 ಚಮಚ ಎಳ್ಳು, ಕಪ್ಪೆಳ್ಳು ಸ್ವಲ್ಪ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ಲಿಕ್ಕೆ ಕೊಡಬೇಕು ಒಂದೇ ದಿನ. ಮತ್ತೆ ಮುಟ್ಟು ಇರುವಾಗ, ಇದನ್ನು ಮಾಡಿಸ ಮುಟ್ಟಿರುವಾಗ ಹೊಟ್ಟೆ ನೋವು ಇದ್ರೆ ಬಿಸಿ ನೀರು ಕುಡಿಯುವಂತದ್ದು, ಕಾಲೇಜಲ್ಲಿದ್ರೆ ಬಿಸಿ ನೀರು, ಮನೆಯಲ್ಲಿದ್ರೆ ಜೀರಿಗೆ ಮತ್ತು ಓಮ, ಸುಮಾರು 1 ಚಮಚ ಜೀರಿಗೆಗೆ 1/4 ಚಮಚ ಓಮವನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣ ಬೆಂಕಿಯಲ್ಲಿ ಅದನ್ನು ಹುರಿಬೇಕು, ಕಪ್ಪಾಗುವ ತನಕ ಹುರಿಬೇಕು. ಇದಕ್ಕೆ 1 ಲೋಟದಷ್ಟು ನೀರು ಸೇರಿಸಿಕೊಂಡು ಅದನ್ನು ಬಿಸಿ ಬಿಸಿಯಾಗಿ ಹೀರಿಕೊಂಡು ದಿನಕ್ಕೆ 2, 3, 4, 5 ಸಲ ಕುಡಿದ್ರು ಇದರಲ್ಲಿ ಯಾವುದೇ ದೋಷ ಇಲ್ಲ. ಇದರಲ್ಲಿ ಹೊಟ್ಟೆ ನೋವು ತುಂಬಾ ಕಡಿಮೆ ಆಗುದು ನಾವು ನೋಡಿದ್ದೇವೆ. ಅದಲ್ಲದೆ ಈ ಬಿಸಿ ನೀರು ಶಾಖ, ಹೊಟ್ಟೆಗೆ ಸೊಂಟಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಬಿಸಿ ನೀರು ಬಟ್ಟೆ ಸುತ್ತಿಕೊಳ್ಳೋದು ಅಥವಾ ಬಿಸಿ ನೀರು ಬ್ಯಾಗ್ ಇಟ್ಟುಕೊಳ್ಳುವಂಥದ್ದು, ಇದು ತುಂಬಾ ಪರಿಣಾಮವನ್ನು ಕೊಡ್ತದೆ. ಇದು ಮುಟ್ಟು ಇರುವಾಗ ಸಮಸ್ಯೆ ಇದ್ರೆ. ಬಟ್ ಇನ್ ಜನರಲ್ ನೀವು ಕೇಳುವುದಾದ್ರೆ ಮೇನ್ ಆಗಿ ಆಹಾರ ಮತ್ತು ವಿಹಾರ ಕ್ರಮದಲ್ಲಿನ ವ್ಯತ್ಯಾಸಗಳು ಇದಕ್ಕೆ ಕಾರಣ, ಹಾಗೂ ಇದನ್ನು ಸರಿಪಡಿಸಿಕೊಂಡ್ರೆ ತುಂಬಾ ಪರಿಣಾಮ ಕಾಣ್ತೇವೆ. ಮತ್ತೊಂದು ವಿಷಯ ಹೇಳಬೇಕಂತ ಇಷ್ಟಪಡ್ತೇನೆ, ನಾನ್ ವೆಜ್ ಆಹಾರ ಮುಟ್ಟಾಗುವ 1 ವಾರ ಮುಂಚೆ ಸ್ವಲ್ಪ ಜಾಗ್ರತೆ. ಹೊಟ್ಟೆ ನೋವು ಇರುವವರು, ತುಂಬಾ ಹೊಟ್ಟೆ ನೋವು, ಮುಟ್ಟಿನ ಹೊಟ್ಟೆ ನೋವು ಇರುವವರು, ನಾನ್ ವೆಜ್ ಆಗ್ಲಿ, ಮೈದದ್ದು ಅಂದ್ರೆ ನಾರಿಲ್ಲದಿರುವಂತಹ ಆಹಾರ, ಹೊಟ್ಟೆ ಕಟ್ಟುವಂತಹ ಆಹಾರವನ್ನು ಕಂಪ್ಲೀಟ್ ಆಗಿ ವರ್ಜಿಸಬೇಕು 1 ವಾರ ಮುಂಚೆ, ಮುಟ್ಟಾಗುವ 1 ವಾರ ಮುಂಚೆ. ಇದರಿಂದ ಪರಿಹಾರವನ್ನು ಕಂಡುಕೊಳ್ಬಹುದು. ಕೊನೆಯ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ವೈದ್ಯರನ್ನ ಭೇಟಿ ಆಗ್ಬೇಕು ಅಥವಾ ಪರೀಕ್ಷೆ ಮಾಡಿಸಬೇಕಾಗ್ತದೆ ಅಂತ ನೋಡಿ. ಒಂದು ಏನಂತ ಹೇಳಿ ಆದ್ರೆ, ಮುಟ್ಟಾಗದೇ ಇದ್ದಿದ್ರೆ, ನಾನು ಹೇಳಿದೆನಲ್ವಾ ಶುರುವೇ ಆಗ್ಲಿಲ್ಲ ಅಂತ ಹೇಳಿ, 15 ವರ್ಷ ಆದ್ರೂ ಆಗ್ಲಿಲ್ಲ, 16 ವರ್ಷ ಆದ್ರೂ ಮುಟ್ಟಾಗ್ಲಿಲ್ಲ, 17 ವರ್ಷ ಆದ್ರೂ ಮುಟ್ಟಾಗ್ಲಿಲ್ಲ ಅಂದ್ರೆ ಆಗ ಭೇಟಿ ಮಾಡ್ಕೊಳ್ಳಿ. ಇನ್ನೊಂದೇನಂತ ಹೇಳಿದ್ರೆ, ತುಂಬಾ ಅಧಿಕವಾಗಿ ರಕ್ತಸ್ರಾವ ಇದೆ, ತಲೆ ತಿರುಗ್ತಾ ಇದೆ, ಇದು ಕೂತು ನಿಲ್ಲಿಕ್ಕೆ ಸಮಯ ಇಲ್ಲದಿರುವಂತದ್ದು ಹಾಗಿದ್ರೆ ಕೂಡ್ಲೇ ನೀವು ಬೇಕಿದ್ರೆ ಐಸ್ ಇಟ್ಕೊಳ್ಳಿ. ಹೊಟ್ಟೆಗೆ ನೀವು ಐಸ್ ಇಟ್ಕೊಂಡು ಮತ್ತೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ಕೂಡ್ಲೇ ನೀವು ವೈದ್ಯರನ್ನು ಭೇಟಿ ಮಾಡ್ಕೊಳ್ಬಹುದು. ತುಂಬಾ ಜೋರು ಹೊಟ್ಟೆ ನೋವು ಇದೆ, ತಲೆ ತಿರುಗಿ ಬೀಳ್ತಾ ಇದ್ದಾಳೆ ಅಂತ ಹೇಳಿ ಆದ್ರೆ, ಮನೆ ಮದ್ದಲ್ಲಿ 1 ಸಲನೂ ಸರಿಯಾಗ್ಲಿಲ್ಲ ಅಂತ ಹೇಳಿ ಆದ್ರೆ ಕೂಡ್ಲೇ ಕರ್ಕೊಂಡು ಹೋಗಿ. ಇನ್ನು ಮುಟ್ಟು ನಿತ್ತು, ಈಗ ಅಂತ ಹೇಳ್ತೇವೆ ಮೆನೋಪಾಸ್ ಅಂತ ಹೇಳ್ತೇವೆ, ಮುಟ್ಟು ನಿತ್ತು 1 ವರ್ಷ ಆಗಿದೆ, ಸಡನ್ ಆಗಿ 1 ದಿನ ಬ್ಲೀಡಿಂಗ್ ಕಾಣಿಸ್ತು, ತಡನೇ ಮಾಡಬೇಡಿ, ಕೂಡ್ಲೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಅಥವಾ 5 ವರ್ಷ ಮುಟ್ಟಾಗ್ಲಿಲ್ಲ, ಮುಟ್ಟು ನಿತ್ತು 5 ವರ್ಷ ಬಿಟ್ಟು ನಿಮ್ಗೆ ರಕ್ತಸ್ರಾವ ಆಗ್ತಾ ಇದೆ, ಕೂಡ್ಲೇ ನೀವು ಕನ್ಸಲ್ಟ್ ಆಗ್ಬೇಕಾಗ್ತದೆ, ಅದು ಬೇರೆ ಏನಾದ್ರು ಸಮಸ್ಯೆಗಳನ್ನು ಸೂಚಿಸ್ತಾ ಇರಬಹುದು. ಬಹಳ ಸಂತೋಷ ಡಾಕ್ಟರ್ ಅನಸೂಯ ದೇವಿಯವರೇ. ಮಹಿಳೆಯರಲ್ಲಿ ಋತುಚಕ್ರದ ಸಾಮಾನ್ಯ ತೊಂದರೆಗಳು ಯಾವ್ಯಾವ ಇರ್ತವೆ ಹಾಗೂ ಆ ಸಂದರ್ಭದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ, ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಋತುಚಕ್ರದ ಸಾಮಾನ್ಯ ತೊಂದರೆಗಳು ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಅನಸೂಯ ದೇವಿ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ.

ಕಡಲುಡಿಗೆ ಉಡಸಿ ಕಾಡೆಲ್ಲ ಮುಡಸಿ ಕಡಲುಡಿಗೆ ಉಡಸಿ ಕಾಡೆಲ್ಲ ಮುಡಸಿ ಬೆಟ್ಟಗಳ ಜಡೆ ಮಾಡಿ ಧರಸಿದೆಯೇ ಬೆಟ್ಟಗಳ ಜಡೆ ಮಾಡಿ ಧರಸಿದೆಯೇ ಕರುನಾಡು ಕನ್ನೆ ಭಾರತೀಯ ಕನ್ನೆ ಕರುನಾಡು ಕನ್ನೆ ಭಾರತೀಯ ಕನ್ನೆ ಶರಣಂಬೆ ಶರಣಂಬೆ ಓ ತಾಯೇ ಜನಪದ ಸಂಗೀತದಲ್ಲಿ ಗುಡ್ಡಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕೆಂದರಿ ಜೋಗಿ ಪದಗಳು ಪ್ರಸಾರವಾಯಿತು